ಇಟ್ಟೋಬನಿಗೆ ಪ್ರಿಯ ತುಳಸಿಹಾರ, ಅಲ್ಲಿ ಭಕ್ತ ಜನರ ವ್ಯಾಪಾರ. ಇಟ್ಟೋಬನಿಗೆ ಪ್ರಿಯ ತುಳಸಿಹಾರ, ಅಲ್ಲಿ ಭಕ್ತ ಜನರ ವ್ಯಾಪಾರ. ಇಟ್ಟೋಬನಿಗೆ ಪ್ರಿಯ ಬುಕ್ಕಿಯ ಗಂಧ, ಅಲ್ಲಿ ಚಂದ್ರ ಭಾಗ ಸ್ನಾನ ಬಲು ಅಂದ. ಇಟ್ಟೋಬನಿಗೆ ಪ್ರಿಯ ಬುಕ್ಕಿಯ ಗಂಧ, ಅಲ್ಲಿ ಚಂದ್ರ ಭಾಗ ಸ್ನಾನ ಬಲು ಅಂದ. ಭಂಡಾರಪುರವೆಂಬ ದೊಡ್ಡ ನಗರ, ಅಲ್ಲಿ ವಿಠೋಬನೆಂಬ ದೊಡ್ಡ ಸಾವುಕಾರ. ಭಂಡಾರಪುರವೆಂಬ ದೊಡ್ಡ ನಗರ, ಅಲ್ಲಿ ವಿಠೋಬನೆಂಬ ದೊಡ್ಡ ಸಾವುಕಾರ. ಇಟ್ಟೋಬನಿರುವುದು ನದಿ ತೀರ, ಅಲ್ಲಿ ಭಂಡಾರಿ ಭಜನೆಯ ವ್ಯಾಪಾರ. ಇಟ್ಟೋಬನಿರುವುದು ನದಿ ತೀರ, ಅಲ್ಲಿ ಭಂಡಾರಿ ಭಜನೆಯ ವ್ಯಾಪಾರ. ಇಟ್ಟೋಬನಿರುವುದು ನದಿ ತೀರ, ಅಲ್ಲಿ ಭಂಡಾರಿ ಭಜನೆಯ ವ್ಯಾಪಾರ. ಇಟ್ಟೋಬನಿರುವುದು ನದಿ ತೀರ, ಅಲ್ಲಿ ಭಂಡಾರಿ ಭಜನೆಯ ವ್ಯಾಪಾರ. ಜಯ ಜಯ ವಿಠಲ ಪಾಂಡುರಂಗ, ಜಯ ಗರಿ ವಿಠಲ ಪಾಂಡುರಂಗ. ಜಯ ಜಯ ವಿಠಲ ಪಾಂಡುರಂಗ, ಜಯ ಹರಿ ವಿಠಲ ಪಾಂಡುರಂಗ. ಜಯ ಜಯ ವಿಠಲ ಪಾಂಡುರಂಗ, ಜಯ